ശ്രീമാൻ വെങ്കടനാഥാര്യ കവിതാർക്കിക കേസരി വേദാന്താചാര്യവർജ്യോ മേ സന്നിധത്താം സദാഹൃതി. സ്വാമി ദേശികൻ ശ്രീനിവാസന ദയയെന്നേ കുറിച്ചു സ്തോത്രമാടുവ ഈ അദ്ഭുതവാദ സ്തോത്രദ അർത്ഥാനുസന്ധാനവന്ന് മാഡ്തയിദ്ദേവെ. 18 ಶ್ಲೋಕಗಳನ್ನು ಅನುಭವಿಸಿದೆವು. ಈಗ 19ನೆಯ ಶ್ಲೋಕ. ರೂಢಾವೃಷ ಚಲಪತೇ ಪಾದೇ ಮುಖ ಕಾಂತಿ ಪತ್ರಲಚ್ಛಾಯ ಕರುಣೆ ಸುಖಯಸಿ ವಿನತಾನ್ ಕಟಾಕ್ಷ ವಿಚಪೈ ಕರಾಪಚೇಯ ಫಲೈ. ಇದರಲ್ಲಿ ಕರುಣೆ ಎಲೆ ಶ್ರೀನಿವಾಸನ ದಯೆಯೇ. ವೃಷಾಚಲಪತೇ ಪಾದೇ ರೂಢ, ನೀನು ಶ್ರೀ ವೆಂಕಟೇಶನ ಪಾದದಲ್ಲಿ ಬೆಳೆದವಳು. ಮುಖಕಾಂತಿ ಪತ್ರಲ ಛಾಯ, ಅವನ ಮುಖಮಂಡಲದ ಕಾಂತಿ ಎನ್ನುವಂತಹ ಕಾಂತಿಯೇ ಎಲೆಗಳಂತೆ ಇರುವಂತೆ ಎಲೆಗಳ ನೆರಳಿನಲ್ಲಿ ನೆರಳನ್ನು ಉಳ್ಳವಳು ನೀನಾಗಿದೆಯೇ. ವಿನತಾನೆ ಕರಾಪಚೇಯ ಫಲೈಹಿ ಕಟಾಕ್ಷ ವಿಟಪೈಹಿ ಸುಖಯಸಿ, ಸುಖವನ್ನು ಉಂಟು ಮಾಡ್ತೀಯ ಅಂತ ಹೇಳಿದ್ರು. ಯಾರನ್ನ ಅಂದ್ರೆ ವಿನತಾನೆ, ನಿನ್ನಲ್ಲಿ ಯಾರು ನತರಾಗುತ್ತಾರೋ, ವಿಶೇಷ ಭಾವದಿಂದ ನಮ್ರಭಾವವನ್ನು ಉಳ್ಳವರಾಗುತ್ತಾರೋ ಅವರನ್ನ ಕರಾಪಚೇಯ ಫಲೈಹಿ, ತಮ್ಮ ಕೈಗೆ ಎಟುಕುವಂತಹ ಹಣ್ಣುಗಳನ್ನು, ಹಣ್ಣುಗಳು ಅನ್ನುವಂತಹ ಆ ಹಣ್ಣುಗಳನ್ನು ಫಲ, ಅದೇ ಫಲ ಕಟಾಕ್ಷ ವಿಟಪೈಹಿ, ಯಾವ ಕೊಂಬೆಯಿಂದ ಕೊಡ್ತೀಯ ನೀನು ಅಂದರೆ ಅವಳ ಕಟಾಕ್ಷಗಳೇ ಕೊಂಬೆಯಂತೆ, ಅವಳ ಕಡೆಗಣ್ಣೋಟ ಅನ್ನುವಂತಹ ಕೊಂಬೆ, ಅದರಿಂದ ಕೈ ಕೈ ಎಟುಕುವಂತಹ ಫಲಗಳನ್ನು ಕೊಟ್ಟು ಅವರನ್ನು ಸುಖ ಉಂಟು ಮಾಡ್ತೀಯ ಅಂತ, ಕಟಾಕ್ಷವನ್ನು ಅವರ ಮೇಲೆ ನೀನು ಬೀರ್ತೀಯ ಅನ್ನೋದು ಇಲ್ಲಿ ಬಹಳ ಅದ್ಭುತವಾದ ಇಲ್ಲಿ ಭಾವ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ಅನುಗುಣ ದಶಾರ್ಪಿತೇನ ಶ್ರೀಧರ ಕರುಣೆ ಸಮಾಹಿತ ಸ್ನೇಹ ಶಮಯಿಸಿ ತಮಃ ಪ್ರಜಾನಾಂ ಶಾಸ್ತ್ರಮೇನ ಸ್ಥಿರ ಪ್ರದೀಪೇನ ಅಂತ ಹೇಳಿ, ಅದರಲ್ಲಿ ಶಾಸ್ತ್ರ ಅನ್ನುವಂತಹ ದೀಪದಿಂದ ನಮ್ಮ ಅಜ್ಞಾನ ಅನ್ನುವ ಕತ್ತಲೆ ಕಳೆದಿದ್ದಾಳೆ ದಯಾದೇವಿ. ಆದ್ದರಿಂದ ದಯಾದೇವಿಗೆ ನಾವು ನಮಸ್ಕಾರ ಮಾಡ್ತೇವೆ. ದೀಪ ಹಚ್ಚಿದಾಗ ಎಲ್ಲರೂ ನಮಸ್ಕಾರ ಮಾಡುವುದು ರೂಢಿ. ಹಾಗೆ ನಮಸ್ಕರಿಸಿದವರನ್ನ ದಯಾದೇವಿ ತಾನೇ ಒಂದು ವೃಕ್ಷದಂತೆ ಇದ್ದು ಫಲಗಳಿಂದ ಸುಖ ಉಂಟು ಮಾಡ್ತಾಳಂತೆ. ದಯಾದೇವಿಯನ್ನ ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ ಸ್ವಾಮಿಯಲ್ಲಿ. ಆ ದಯಾ ವೃಕ್ಷವು ವೃಷಾಚಲಪತಿಯಾದ ಶ್ರೀನಿವಾಸನ ಪಾದಗಳಲ್ಲಿ ಬೇರು ಬಿಟ್ಟಿದೆ. ಭಗವಂತನ ದಿವ್ಯ ಮುಖಮಂಡಲದ ಕಾಂತಿಯ ಒಂದು ಹರಹು, ಅದುವೇ ಹಸಿರು ಎಲೆಗಳಂತೆ. ಅವನ ಮುಖಮಂಡಲದ ನೀಲ ವರ್ಣವೇ ದಟ್ಟವಾದ ನೆರಳಿನಂತಿದೆ. ಅವನ ದಯಾಪೂರ್ಣವಾದ ಕಟಾಕ್ಷಗಳೇ ಕೊಂಬೆಗಳು, ಅಥವಾ ದಯೆಯ ಪ್ರಿಯಾ ಸಹಚರನಾದ ಶ್ರೀನಿವಾಸನ ಕಟಾಕ್ಷಗಳೇ ಕೊಂಬೆಗಳು ಅಂತಾನು ಹೇಳ್ಬೋದು. ಯಾರು ಅವನ ಪಾದಗಳಲ್ಲಿ ವಿನುತರಾಗುತ್ತಾರೋ ಅವರು ಆ ಛಾಯೆಯಲ್ಲಿ ಸುಖವನ್ನು ಪಡೆಯುತ್ತಾರೆ. ದಯಾವೃಕ್ಷದ ಫಲಗಳು ಹಾಗೆ ತಲೆಬಾಗಿ ನಮಸ್ಕರಿಸಿದವರಿಗೆ ಅವರ ಕೈಗಳಿಗೆ ಬಹಳ ಸುಲಭವಾಗಿ ಇಟ್ಟುಕುವಂತೆ ಇರುವುದಂತೆ. ಇದು ದೊಡ್ಡ ಆಶ್ಚರ್ಯ. ಲೋಕದಲ್ಲಿ ಫಲಗಳೆಲ್ಲ ಮೇಲೆ ಇರುತ್ತೆ, ಅದನ್ನು ಪಡೆಯಲು ಒಬ್ಬ ಎತ್ತರವಾದವನು ಎರಡು ಕೈಗಳನ್ನು ಮೇಲೆತ್ತಿ ಉದ್ಬಾಹುಭಾವ ಅದರಿಂದ ಪ್ರಯತ್ನ ಮಾಡಬೇಕು. ಇಲ್ಲಿ ಅದಕ್ಕೆ ವಿರುದ್ಧವಾಗಿದೆ. ಸಾಷ್ಟಾಂಗ ಮಾಡಿ ನಮಸ್ಕಾರ ಮಾಡುವವರಿಗೆ ಕೈಗಳಿಗೆ ಫಲಗಳು ಎಟುಕುತ್ತಂತೆ, ತಲೆ ಎತ್ತಿ ನಿಂತವರಿಗೆ ಅದು ಸಿಗೋದಿಲ್ಲವಂತೆ. ಇದು ಎಂತಹ ಆಶ್ಚರ್ಯ! ಇದು ಹೇಗೆ ಸಾಧ್ಯ ಅಂದರೆ, ಇದು ದಯಾವೃಕ್ಷದ ಫಲಗಳು ವಿನತರಿಗೆ ತಾವೇ ಕೆಳಗಡೆ ಬಂದು ಕೈಗೆ ಎಟುಕುವಂತೆ ಆಗುತ್ತಂತೆ. ಇದನ್ನು ಸ್ವಾಮಿ ದೇಶಿಕನ್ ಪಾದುಕಾ ಸಹಸ್ರದಲ್ಲಿಯೂ ಹೇಳ್ತಾರೆ, ಉನ್ನತಾನಾಂ ಅವನತಿ ನತಾನಾಂ ಯತ್ರ ಚೋನ್ನತಿ ಅಂತ. ತಲೆಬಾಗಿ ನಮಸ್ಕರಿದವರಿಗೆ ಉತ್ಕೃಷ್ಟವಾದ ಫಲ, ತಲೆ ಬಾಗದೆ ನಿಂತವರಿಗೆ ನಿಕೃಷ್ಟವಾದ ಫಲ ಅಂತ ಹೇಳ್ಬಿಟ್ಟು, ಅನಾದಿ ಕಾಲದಿಂದ ಭಗವಂತನ ಆಜ್ಞೆಯನ್ನು ಮೀರಿ ನಡೆಯುತ್ತಿರುವಂತಹ ಈ ಚೇತನರ ಮೇಲೆ ಕೋಪಗೊಂಡ ಭಗವಂತ, ಅವನ ಪಾದಗಳಲ್ಲಿ ದಯಾದೇವಿ ಪ್ರಾದುರ್ಭಾವ ಹೊಂದುತ್ತಾಳೆ. ಆದ್ದರಿಂದ ಅಲ್ಲಿ ಯಾರು ಪ್ರಣಾಮ ಮಾಡ್ತಾರೋ ಅವರ ಮೇಲೆ ದಯೆ ಬಹಳ ಸುಲಭವಾಗಿ ಪ್ರವಹಿಸುತ್ತೆ ಎನ್ನುವಂತಹ ಒಂದು ಸುಂದರವಾದ ವರ್ಣನೆ ಈ ಶ್ಲೋಕದಲ್ಲಿ. ರೂಢ ಅಂತ ಹೇಳಿದ್ರೆ ಆಳವಾಗಿ ಬೇರೂರಿದೆ ಅಂತ ಹೇಳ್ಬಿಟ್ಟು, ವಿಶಾಚಲಪತೇಹೇ ಪಾದೇ, ಶ್ರೀನಿವಾಸನ ಪಾದಗಳಲ್ಲಿ ಸ್ಥಿರವಾಗಿ ಇರುವಂತಹವಳು, ಅಥವಾ ಪಾದಗಳಲ್ಲಿ ವಿನತರಾದವರಿಗೆ ಸ್ಥಿರವಾಗಿರ್ತಾಳೆ ಅಂತಾನು ಹೇಳ್ಬೋದು. ಮುಖಕಾಂತಿ ಪತ್ರಲ ಛಾಯ, ಭಗವಂತನ ಮುಖಮಂಡಲದ ಕಾಂತಿಯಿಂದ ಉಂಟಾದ ಪತ್ರಗಳು ಅನೇಕವಾಗಿದೆ, ಅದರಿಂದ ಒಂದು ದಟ್ಟವಾದ ನೆರಳು ಉಂಟಾಗುತ್ತೆ. ಆಗ ಅಲ್ಲಿ ವಿನತರಾದವರ ಮುಖದಲ್ಲಿಯೂ ಒಂದು ಪ್ರಸನ್ನತೆ ಎನ್ನುವಂತಹ ಕಾಂತಿ ಉಂಟಾಗುತ್ತಂತೆ, ಅದುವೇ ದಯಾಲತೆಯ ಪತ್ರ ಶೋಭೆಯಂತೆ ಅಂತ. ಕರುಣೆ ಸುಖಯಸಿ ಎನ್ನುವುದರಿಂದ ದಯೆಯು ಸುಖವನ್ನೇ ಉಂಟು ಮಾಡುವುದಂತೆ. ವಿನತಾನ್, ಇದು ಶ್ರೀಭಾಷ್ಯಕಾರರು ಹೇಳುವ ವಿನತ ವಿವಿಧ ಭೂತವು ರಾತರಕ್ಷೈಕ ದೀಕ್ಷೆ ಎನ್ನುವ ಮಂಗಳ ಶ್ಲೋಕದಲ್ಲಿ ಶ್ರೀಭಾಷ್ಯದಲ್ಲಿ ಹೇಳಿರುವುದನ್ನು ಜ್ಞಾಪಕಕ್ಕೆ ತರುತ್ತೆ. ಆದ್ದರಿಂದ ಇದು ವಿನತರಾದವರಿಗಲ್ಲದೆ ಅವರ ಸಂಬಂಧಿಗಳಿಗೂ ಈ ಛಾಯೆಯನ್ನು ಫಲವನ್ನು ಕೊಡುವುದು ಅಂತ ಹೇಳ್ಬೋದು. ಭೂತವು ರಾತ ಅನ್ನೋದ್ರಿಂದ ಭೂತವು ರಾತ ಅಂದರೆ ಭೂತ ಸಂಬಂಧಿನೋ ಅಂತ ಹೇಳಿದ್ರು, ಸಂಬಂಧಿಗಳು ಅಂತ. ಅವರ ಸಂಬಂಧಿಗಳಿಗೂ ಸಹ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ಭಾವಿಸಬಹುದು ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ನಮಗೆ ತೋರಿಸ್ತಾರೆ. ಕಟಾಕ್ಷ ವಿಟಪೈಹಿ ದಯೆಯು ವೃಕ್ಷ ಅಂತ ಹೇಳಿದ್ರು, ಆ ಭಗವಂತನ ಕಟಾಕ್ಷಗಳೇ ಕೊಂಬೆಗಳು ಅಂತಾನು ಸ್ತುತಿಸಬಹುದು. ಅದು ಸ್ವರಸವಾಗಿದೆ. ಕರಾಪಚೇಯ ಫಲೈಹಿ, ಈ ಫಲಗಳನ್ನು ವಿನತರಾಗಿದ್ದೇ ಪಡೆಯಬೇಕು. ಎದ್ದು ನಿಂತು ಕೈಗಳನ್ನು ಮೇಲೆತ್ತುವವರಿಗೆ ಅದು ಕೈಗೆ ಎಟುಕೋದಿಲ್ವಂತೆ. ಹಣ್ಣುಗಳಿಂದ ಭಾರವಾದ ಈ ಶಾಖೆಗಳು ಬಾಗಿ ನಮಸ್ಕರಿಸುವವರಿಗೆ ಸುಲಭವಾಗಿ ಎಟುಕುವಂತಾಗುತ್ತೆ ಅಂತ ಇಲ್ಲಿ ಒಂದು ಸುಂದರವಾದ ವರ್ಣನೆ ಸ್ವಾಮಿ ದೇಶಿಕನ್ ಮಾಡ್ತಾರೆ. ಒಂದು ಮರ ಬೆಳೆದರೆ ಹಣ್ಣುಗಳು ಬಹಳವಾಗಿ ಬಿಟ್ಟರೆ ಅದು ಬಾಗಿದಾಗ ಕೆಳಗಡೆ ಬರುತ್ತೆ, ಆದ್ದರಿಂದ ತಲೆಬಾಗಿ ಅದು ನಮಸ್ಕಾರ ಮಾಡುವವರಿಗೆ ಇಲ್ಲಿ ಸುಲಭವಾಗಿ ಸಿಗುತ್ತೆ. ನಮಸ್ಕರಿಸುವವರ ಕೈಗಳು ಭೂಮಿಯನ್ನು ಮುಟ್ಟುತ್ತಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಕೆಳಗಡೆ ಬಂದುಬಿಡುತ್ತಂತೆ ದಯಾವೃಕ್ಷದ ಫಲಗಳು. ಇಲ್ಲಿ ಹೇಳಿರುವ ಫಲಗಳು ತ್ರಿವರ್ಗ ಪುರುಷಾರ್ಥದ ಫಲಗಳು ಅಂತಾನು ಹೇಳಬಹುದು. ಯಾಕೆ ಅಂದರೆ ಮೋಕ್ಷ ಫಲವನ್ನು ಇನ್ನೊಂದು ಶ್ಲೋಕದಲ್ಲಿ ವರ್ಣಿಸ್ತಾರೆ ಸ್ವಾಮಿ ಬೇರೆಯಾಗಿ, ಹಾಗೆಯೂ ಕೂಡ ಹೇಳಬಹುದು ಅಂತ ಆಚಾರ್ಯರು ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ಇಂತಹ ಒಂದು ಸುಂದರವಾದ ವರ್ಣನೆಯಲ್ಲಿ ರೂಢ ವೃಷಾಚಲ ಪದೇಹೇ ಪಾದೆ ಮುಖಕಾಂತಿ ಪತ್ರಲಚ್ಛಾಯ ಕರುಣೆ ಸುಖಯಸಿ ವಿನತಾನ್ ಕಟಾಕ್ಷ ವಿಟಪೈಹಿ ಕರಾಪಚೇಯ ಫಲೈಹಿ. ಎಂದರೆ ಯಾರು ಭಗವಂತನ ತಿರುವಡಿಗಳಲ್ಲಿ ನಮಸ್ಕಾರ ಮಾಡ್ತಾರೋ ಅವರಿಗೆ ಅವರ ಮೇಲೆ ಭಗವಂತನ ದಯೆಯು ತಾನಾಗಿಯೇ ಪ್ರವಹಿಸುವುದು ಅನ್ನುವಂತಹ ಒಂದು ಭಾವ. ಮುಂದಿನ ಶ್ಲೋಕ. ನಯನೆ ವೃಷಾಚಲೇಂದೋ ತಾರಾಮೈತ್ರೀಂ ದಧಾನಯ ಕರುಣೆ ದೃಷ್ಟಸ್ತ್ವಯೈವ ಜನಿಮಾನ್ ಅಪವರ್ಗಮಕೃಷ್ಟಪಚ್ಯಮನುಭವತಿ. ಇಲ್ಲಿ ಅಪವರ್ಗವನ್ನೇ ಬೇರೆಯಾಗಿ ಹೇಳ್ತಾರೆ. ನಯನೆ ವೃಷಾಚಲೇಂದೋ ತಾರಾಮೈತ್ರೀಂ ದಧಾನಯ ಕರುಣೆ ದೃಷ್ಟ ತ್ವಯೈವ ಜನಿಮಾನ್ ಅಪವರ್ಗಂ ಅಕೃಷ್ಟಪಚ್ಯಂ ಅನುಭವತಿ. ಕರುಣೆ ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ. ಕರುಣೆ ಎಲ್ಲ ದಯಾದೇವಿಯೇ, ವೃಷಾಚಲೇಂದೋಹೋ ವೃಷಾದ್ರಿಯಲ್ಲಿರುವಂತಹ ಸರ್ವಲೋಕಕ್ಕೂ ಸಂತೋಷವನ್ನು ಉಂಟು ಮಾಡುವ ಚಂದ್ರನ ನಯನೇ ಅವನ ಕಣ್ಣುಗಳ ವಿಷಯದಲ್ಲಿ ತಾರಾಮೈತ್ರೀಂ ದಧಾನಯ, ತಾರಾಮೈತ್ರಿಯನ್ನು ಹೊಂದಿರುವಂತಹ ತ್ವಯಾಏವ ನಿನ್ನಿಂದಲೇ ದೃಷ್ಟ ನೋಡಲ್ಪಟ್ಟ ಜನಿಮಾನ್ ಈ ಜಂತುವು ಅಕೃಷ್ಟ ಪಚ್ಯಂ ಕೃಷಿಯಿಲ್ಲದೆ ಪ್ರಯತ್ನವಿಲ್ಲದೆಯೇ ಲಭ್ಯವಾದಂತಹ ಅಪವರ್ಗಂ ಮೋಕ್ಷವನ್ನ ಅನುಭವಿಸುತ್ತಾನೆ ಅಂತ ಹೇಳಿದ್ರು. ಇದು ಒಂದು ದೊಡ್ಡ ನಮಗೆ ಮಾಡುವಂತಹ ಅನುಗ್ರಹ ದಯಾದೇವಿ. ಕರಾಪಚೇಯ ಫಲೈಹಿ ಅಂತ ಫಲವು ಸುಲಭವಾಗಿ ಕೈಗೆಟುಕುವಂತೆ ಸಿಗುತ್ತೆ ಪ್ರಪನ್ನರಿಗೆ ಅಂತ ಸ್ತೋತಿಸಿದ್ರು, ಹಿಂದಿನ ಶ್ಲೋಕದಲ್ಲಿ ಸ್ತೋತ್ರ ಮಾಡಿದ್ರು. ಈಗ ಹಾಗೆ ಲಭಿಸಿದ ಫಲವಷ್ಟೇ ಸಾಲದು, ನಮ್ಮ ಮೇಲೆ ಭಗವಂತನ ಒಂದು ಅಹೇತುಕವಾದ ಸಹಜವಾದ ಮೈತ್ರಿಯೂ ಪ್ರಸಾರವಾಗಬೇಕು ಅಂತ ಆಸೆ ಪಡ್ತೇವೆ ಅಂತಾರೆ. ದಯಾದೇವಿಯಿಂದ ನಮಗೆ ಅಕೃಷ್ಟಪಚ್ಯವಾದ ಅಂತಹ ಮೋಕ್ಷವೇ ದೊರಕುತ್ತೆ ಅಂತ ಸ್ತೋತ್ರ ಮಾಡ್ತಾರೆ. ನಯನೇ ವೃಷಾಚಲೆಯೆಂದೋಹೋ ಅಂದರೆ ವೃಷಾಚಲದಲ್ಲಿ ನಿತ್ಯವಾಗಿ ಉದಿತನಾದಂತಹ ಪೂರ್ಣಚಂದ್ರನೇ ಶ್ರೀನಿವಾಸನು. ಆ ಚಂದ್ರಕಾಂತಾನನ್ನ ನಯನಗಳು ಅದರೊಡನೆ ತಾರಾಮೈತ್ರೀಂ, ತಾರಾಮೈತ್ರಿ ಎಂದರೆ ಪತ್ನಿ ಸ್ನೇಹ ಅಂತಲೂ ಒಂದು ಅರ್ಥ. ಈ ಸ್ನೇಹವು ನಿರುಪಾಧಿಕತ್ವವೆಂಬುದನ್ನು, ಸಹಜವೆಂಬುದನ್ನು ಸೂಚಿಸುತ್ತೆ. ಇಲ್ಲಿ ಇದಕ್ಕೆ ಮತ್ತೊಂದು ಅರ್ಥವೂ ಇದೆ. ತಾರಾ ಎಂದರೆ ಕಣ್ಣಿನಲ್ಲಿ ತೋರುವ ಒಂದು ಬೊಂಬೆ. ಕಣ್ಣಿಗೂ ಕಣ್ಣಿನಲ್ಲಿರುವ ಬೊಂಬೆಗೂ ಇರುವ ಎಡಬಿಡದ ಮೈತ್ರಿಯೇ ತಾರಾ ಮೈತ್ರಿ. ಅಲ್ಲಿ ಒಂದು ರಿಫ್ಲೆಕ್ಷನ್ ಕಾಣುತ್ತೆ, ಒಂದು ಬೊಂಬೆ, ಅದುವೇ ತಾರಾ. ಅದಕ್ಕೂ ಕಣ್ಣಿಗೂ ಇರುವ ಒಂದು ಮೈತ್ರಿ ಎಂತಹದ್ದು ಅಂದರೆ ಅದು ಎಂದಿಗೂ ಅಲ್ಲೇ ಇರುತ್ತೆ. ತಾರಾ ಮೈತ್ರಿ ಅನ್ನೋದು ಎಡಬಿಡದೇ ಇರುವಂತಹದ್ದು. ಬೊಂಬೆ ಕಣ್ಣಿನಲ್ಲಿ ಸದಾ ಹೇಗೆ ಇರುವುದೋ ಅದೇ ರೀತಿಯಲ್ಲಿ ದಯಾದೇವಿಯು ಭಗವಂತನೊಡನೆ ಸನ್ನಿಹಿತಳಾಗಿರುವಳು ಎಂಬುವ ಅರ್ಥವ. ಪರಮಾತ್ಮನ ಕಣ್ಣುಗಳಲ್ಲಿ ಕರುಣೆ ಸದಾ ವ್ಯಕ್ತವಾಗಿರುತ್ತೆ ಇದರಿಂದಲೇ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ. ದಯಾದೇವಿ ಅವನ ಒಂದು ಕಣ್ಣುಗಳಲ್ಲಿ ತಾರಾಮೈತ್ರಿಯನ್ನು ಹೊಂದು ಅಲ್ಲಿಯೇ ಹೊಂದಿ ಸದಾ ಇರುವುದರಿಂದ ಅವನ ಕಣ್ಣುಗಳಲ್ಲಿ ಯಾವಾಗಲೂ ದಯಾಪೂರ್ಣವಾದ ಕಟಾಕ್ಷಗಳೇ ಅಂತೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್. ಇದು ನಿರುಪಾಧಿಕವಾದ ಮೈತ್ರಿ. ಶ್ರೀನಿವಾಸನ ನಯನಗಳಲ್ಲಿ ಹೀಗೆ ಎಡಬಿಡದೆ ದಯಾದೇವಿ ನೆಲೆಸಿದಾಳೆ. ಆದ್ದರಿಂದ ದಯಾಮಿಶ್ರಿತವಾದ ಕಟಾಕ್ಷಗಳನ್ನು ಬೀರ್ತಾನವನು ಅನ್ನುವಂತಹ ಒಂದು ಸುಂದರವಾದ ಭಾವನೆ. ದಧಾನಯ ಕರುಣೇ ದುಷ್ಟಸ್ತ್ವಯೈವ ಜನಿಮಾನ್ ಅಲ್ಲಿ ಜಾಯಮಾನಂ ಹಿ ಪುರುಷಂ ಯಂ ಪಶ್ಯೇನ್ ಮಧುಸೂದನಃ ಅಂತ ಹೇಳು. ಸಾತ್ವಿಕ ಸತು ವಿಜ್ಞೇಯ ಸವೈ ಮೋಕ್ಷಾರ್ಥ ಚಿಂತಕಃ ಎಂದು ಹೇಳಿದಂತೆ ದಯೆಯಿಂದ ಶೀತಲವಾದ ಕಟಾಕ್ಷಗಳಂತೆ ಕೇವಲ ದೃಷ್ಟಿ ಮಾತ್ರವಲ್ಲ. ಆದ್ದರಿಂದ ದಯೆಯ ದೃಷ್ಟಿಯಿಂದಲೇ ಸಾತ್ವಿಕನು ಮೋಕ್ಷಾರ್ಥ ಚಿಂತಕನಾಗಿಬಿಡ್ತಾನೆ, ಅಂತಹ ಚೇತನಾಗಿಬಿಡ್ತಾನೆ. ಜಾಯಮಾನ ಕಟಾಕ್ಷ ಮಧುಸೂದನದೆಯೇ ಎಂಬುದನ್ನು ಇಲ್ಲಿ ಮಧುಮಥನದಯೇ ತ್ವಾಂ ವಾರಿಧಾರ ವಿಶೇಷೈಹಿ ಅಂತ ಮುಂದೆ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನು. ಅಪವರ್ಗಂ ಅಕೃಷ್ಟ ಪಚ್ಯಂ ಅನುಭವತಿ. ಮೋಕ್ಷವು ಚೇತನನಿಗೆ ಸ್ವಾಭಾವಿಕವಾದದ್ದು. ಇಲ್ಲಿ ಸಂಸಾರ ಅವನಿಗೆ ಸ್ವಾಭಾವಿಕವಾದದ್ದಲ್ಲ. ಆದರೆ ಸ್ವಾಭಾವಿಕವಾದ ಮೋಕ್ಷ ಯಾಕೆ ನಮಗೆ ಸಿಗುತ್ತಿಲ್ಲ ಒಬ್ಬ ಚೇತನನಿಗೆ ಅಂದರೆ ಕರ್ಮದ ಫಲ, ಕರ್ಮದಿಂದ, ಕರ್ಮದ ಕಾರಣ. ಆ ಕರ್ಮ ದಯೆಯನ್ನು ತಡೆ ಹಿಡಿತಾ ಇದೆ. ದಯೆಯನ್ನು ತಡೆಯುವಂತಹ ಆ ಕರ್ಮವನ್ನು ತಡೆದು ಬಿಟ್ಟರೆ ಆವಾಗ ದಯೆ ತಾನೇ ಪ್ರವಹಿಸಿ ಮೋಕ್ಷ ತಾನೇ ಸಿದ್ಧಿಸುತ್ತೆ ಅನ್ನುವಂತಹ ಭಾವ ಇಲ್ಲಿ. ಮೋಕ್ಷದಲ್ಲಿ ಮುಕ್ತನು ಸ್ವೇನರೂಪೇಣ ಅಭಿನಿಷ್ಪದ್ಯತೆ ಅಂತ ಉಪನಿಷತ್ತು ಹೇಳುತ್ತೆ. ಅದಕ್ಕನುಗುಣವಾಗಿ ಸ್ವಾಭಾವಿಕವಾದ ರೂಪವನ್ನು ಹೊಂದುತ್ತಾನೆಯೇ ಹೊರತು ಬೇರೆ ಯಾವುದೋ ಆಗಂತುಕವಾದ ರೂಪವನ್ನಲ್ಲ. ಆಗಂತುಕ ಅಂದರೆ ಬಂದು ಹೋಗುವಂತಹದ್ದು. ದೇವ ಮನುಷ್ಯರ ಜನ್ಮಗಳೆಲ್ಲ ಆಗಂತುಕಗಳು, ಬರುತ್ತೆ ಹೋಗುತ್ತೆ, ಅದು ಕರ್ಮದಿಂದ ಬರುವಂತಹವು. ಆದ್ದರಿಂದ ಅವನ ಜ್ಞಾನ ಸಂಕುಚಿತವಾಗಿ ತನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ಅದು ಪೂರ್ಣವಾಗಿ ವಿಕಸಿತವಾಗಿರುವುದು ಮೋಕ್ಷದಲ್ಲಿಯೇ. ಇಲ್ಲಿ ಸಂಕುಚಿತವಾಗಿರುತ್ತೆ ಅವನಿಗೆ. ಆ ಕರ್ಮ ಭಗವಂತನ ನಿಗ್ರಹ ಸಂಕಲ್ಪ ಎನ್ನುವುದೇ. ಅವನ ಶ್ರೀಪಾದಗಳಲ್ಲಿ ಯಾರು ಪ್ರಣಾಮ ಮಾಡ್ತಾರೋ ಆಗ ಅವನ ನಿಗ್ರಹ ಸಂಕಲ್ಪವನ್ನು ತಡೆದು ಹಿಡಿದು ಬಿಡ್ತಾಳೆ ದಯಾದೇವಿ. ಅದರಿಂದ ಬೇರೆ ಒಂದು ಕೃಷಿಯನ್ನು ಚೇತನ ಮಾಡಬೇಕಾದ ಪ್ರಸಂಗವೇ ಇರೋದಿಲ್ಲ. ಪ್ರಣಾಮ ಮಾಡಿದ್ರೆ ಸಾಕು, ಭಕ್ತಿಯೇ ಕೃಷಿಯಲ್ಲಿ, ನಮಸ್ಕಾರವೇ ಕೃಷಿ. ಆ ಕೃಷಿ ಇಲ್ಲದೆ ಅವನಿಗೆ ಆ ಕೃಷಿಯೇ, ಬೇರೆ ಯಾವ ಕೃಷಿಯೂ ಇಲ್ಲದೆ ಇವನಿಗೆ ಮೋಕ್ಷ ಲಭಿಸುತ್ತೆ. ಭಕ್ತಿಯೇ ಒಂದು ಕೃಷಿ ಅಂತ ಇಟ್ಟುಕೊಂಡ್ರೆ ಭಕ್ತಿಯೋಗವನ್ನು ಮಾಡಬೇಕಾಗಿಲ್ಲ. ಆಗ ಭಕ್ತಿ ಅನ್ನೋದು ಪ್ರಪತ್ತಿಯಲ್ಲಿಯೂ ಇರುತ್ತೆ, ಆದರೆ ಭಕ್ತಿ ಯೋಗ ಅನ್ನುವುದು ಒಂದು ಉಪಾಯವಾಗುತ್ತೆ ಮೋಕ್ಷಕ್ಕೆ. ಅದು ಬಹಳ ನಮಗೆ ಕಷ್ಟ ಸಾಧ್ಯ, ಅದು ನಮಗೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ತಿಳಿದು ಇರುವಂಥವನಿಗೆ ಆ ಕೃಷಿಯ ಒಂದು ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ಅದರಿಲ್ಲದೆಯೇ ಮೋಕ್ಷ ಲಭಿಸುತ್ತೆ ಪ್ರಪನ್ನನಿಗೆ. ಆದರೆ ಕೃಷಿ ಮಾಡದೆ ಒಬ್ಬ ರೈತ ಬೆಳೆಗಳನ್ನು ಬೆಳೆಯೋದು ಸಾಧ್ಯವಿಲ್ಲವಲ್ಲ. ಹೇಗೆ ಬೆಳೆ ಪಡೀತಾನೆ? ಕಾರಣ ಇರಬೇಕಲ್ಲ ಕಾರ್ಯವಾಗಬೇಕಾದರೆ. ಕಾರಣವಿಲ್ಲದೆ ಕಾರ್ಯ ಹೇಗೆ ತಾನೇ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ರೈತ ಯಾರೋ ಕೃಷಿ ಮಾಡ್ತಾನೆ, ಅದನ್ನು ಅನುಭವಿಸೋನು ಬೇರೆ, ಬೇರೆ ಆಯ್ತಲ್ಲ. ಹಾಗೆ ನಮಗೆ ಭಗವಂತನೇ ಕೃಷಿ ಫಲನಾಗಿದ್ದಾನೆ ಇಲ್ಲಿ. ನಾವು ಅವನಲ್ಲಿ ಶರಣಾಗಿಬಿಟ್ರೆ ನಾವು ಆ ಫಲವನ್ನು ಕೃಷಿ ಇಲ್ಲದೆ ಅನುಭವಿಸಬಹುದು. ಹೀಗೆ ಶರಣಾಗುವುದಕ್ಕೆ ಯಾರು ನಮಗೆ ಸಹಾಯಕರು ಅಂತ ಹೇಳಿದ್ರೆ ದಯಾದೇವಿಯೇ ನಮಗೆ ಸಹಾಯಕರು. ಆದ್ದರಿಂದ ಅದು ನಮಗೆ ಸಾಧ್ಯವಾಗುತ್ತೆ ಎನ್ನುವಂತಹ ಭಾವ. ದಯಾದೇವಿಯ ಒಂದು ಸಹಾಯವಿರುವುದರಿಂದ ನಾವು ಆ ಕೃಷಿ ಇಲ್ಲದೇ ಫಲವನ್ನು ಅನುಭವಿಸಿಬಿಡಬಹುದು ಅಂತ ಇಲ್ಲಿ ಆಕೃಷ್ಟ ಪಚ್ಯಂ ಅನುಭವತಿ ಅಂತ ಅದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ವ್ಯಾಖ್ಯಾನದಲ್ಲಿ ಆಚಾರ್ಯರು. ಅಕಾರವಾಚ್ಯನಾದ ಭಗವಂತನಿಂದ ಕೃಷ್ಟವಾದದರ ಫಲವನ್ನು ನಾವು ಅನುಭವಿಸ್ತೇವೆ. ಅಕೃಷ್ಟಂ ಅಂದರೆ ಅಕಾರವಾಚ್ಯನಾದ ಭಗವಂತನಿಂದ ಕೃಷ್ಟವಾದ ಕೃಷಿ ಮಾಡಲ್ಪಡುತ್ತೆ, ಅಥವಾ ಅಕೃಷ್ಟ ಅಂದರೆ ಕೃಷಿ ಮಾಡದೇ ಅದರ ಫಲವನ್ನು ಅನುಭವಿಸೋದು ಅಂತ ಅರ್ಥ ಮಾಡಬಹುದು. ಹೀಗೆ ಪ್ರಪನ್ನರು ಅಲ್ಲದೇ ಇರೋರು ಬೇರೆ ಬೇರೆ ಸಾಧನೆಗಳಿಂದ ಬೇರೆ ಬೇರೆ ಫಲಗಳನ್ನು ಪಡೀತಾರೆ. ಕರ್ಮಯೋಗವೋ ಜ್ಞಾನಯೋಗವೋ ಭಕ್ತಿಯೋಗವೋ ಅದನ್ನೆಲ್ಲ ಮಾಡಿ ಅಥವಾ ಬೇರೆ ಯಜ್ಞಯಾಗಾದಿಗಳನ್ನು ಮಾಡಿ ಬೇರೆ ಬೇರೆ ಫಲಗಳನ್ನು ಪಡೀತಾರೆ. ಆದರೆ ಪ್ರಪನ್ನ ಎಲ್ಲದರ ಸ್ಥಾನದಲ್ಲಿ ಭಗವಂತನನ್ನೇ ಕೂರಿಸಿಬಿಡೋದ್ರಿಂದ ಸುದುಷ್ಕರೇಣ ಶೋಚೇತ್ಯ ಏನೇನೇಷ್ಟ ಹೇತುನ ಸಸ ತಸ್ಯಾಹಮೇವೇತಿ ಚರ್ಮಶ್ಲೋಕ ಸಂಗ್ರಹ ಅಂತ ಸ್ವಾಮಿ ದೇಶಿಕನ್ ಹೇಳುವ ಹಾಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನುವಂಥದ್ದಕ್ಕೆ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿದ್ರಲ್ಲ, ಅದು ಇಲ್ಲಿ ಅಕೃಷ್ಟ ಪಚ್ಯಂ ಅನುಭವತಿ ಎನ್ನುವಂತಹ ಅರ್ಥವನ್ನು ಕೂಡ ಅದರ ಅರ್ಥವನ್ನು ಇದು ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳಿ ಇದೆಲ್ಲ ಹೇಗೆ ನಮಗೆ ಇಂತಹ ಒಂದು ಉತ್ಕೃಷ್ಟವಾದ ಮೋಕ್ಷ ಫಲ ಯಾವ ಕೃಷಿಯೂ ಇಲ್ಲದೆ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ದಯಾದೇವಿಯ ಒಂದು ಅನುಗ್ರಹದಿಂದಲೇ, ಅವಳ ದಿವ್ಯವಾದ ಅನುಗ್ರಹದಿಂದ ಭಗವಂತನ ನಿಗ್ರಹ ಸಂಕಲ್ಪವೆಲ್ಲ ತಡೆಹಿಡಿಯಲ್ಪಟ್ಟು ನಮಗೆ ಅವನ ಅನುಗ್ರಹವೇ ಎಂದೂ ನಮ್ಮಲ್ಲಿ ಪ್ರವಹಿಸ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಾಮಿ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಅಂತಹ ಸುಂದರವಾದ ಶ್ಲೋಕ, ನಯನೇ ವೃಷಾಚಲೇಂದೋಹ ತಾರಾಮೈತ್ರೀಂ ದಧಾನೆಯ ಕರುಣೆ ದೃಷ್ಟಸ್ತ್ವಯೈವ ಜನಿಮಾನೆ ಅಪವರ್ಗಂ ಅಕೃಷ್ಟ ಪಚ್ಯಮನುಭವತಿ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮದೇ ನಿಗಮಾಂತ ಮಹಾದೇಶಕಾಯ ನಮಃ.